ಈಗ ಎರಡು ಮೂರು ತಳಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈ ತಳಿಯ ಒಂದು ವಿಶೇಷತೆ ಏನು ಮತ್ತು ಶುಗರ್ ಫ್ಯಾಕ್ಟರಿಗೆ ಕೊಡುವಂತಹ ಒಂದು ಸಂದರ್ಭದಲ್ಲಿ ಇದರ ಒಂದು ಗುಣಲಕ್ಷಣಗಳೆಲ್ಲ ಹೇಗಿರ್ತವೆ? ಇದರಲ್ಲಿ ಈಗ ನಾನು ಮೂರು ತಳಿಗಳನ್ನ ನಿಮಗೆ ವಿಶೇಷವಾಗಿ ಹೇಳಿದೆ. ಇದರಲ್ಲಿ ಮತ್ತು ಬೇರೆ ತಳಿಗಳನ್ನು 1001 ಇದೆ, SNK ಇದೆ, ಇವೆಲ್ಲ ಮಹಾರಾಷ್ಟ್ರ ತಳಿಗಳು. SNK 1001 ಇವೆಲ್ಲ ಈಗ 9205 ಅಂತ ಹೇಳಿದೆ ನಾನು. ಈ ನಮ್ಮ ಜಮೀನಿಗೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ನಮ್ಮ ಭೂಭಾಗಕ್ಕೆ, ನಮ್ಮ ಭೂಮಿಗೆ ಅಗತ್ಯ ಯಾವ ಪೋಷಕಾಂಶ ಇದೆಯೋ ಅದರ ಆಧಾರದ ಮೇಲೆ 9205 ಯೋಗ್ಯವಾಗಿ ಬರ್ತಾ ಇದೆ. ಇಲ್ಲಿ ಎಕರೆಗೆ ಶುಗರ್ ಫ್ಯಾಕ್ಟರಿ ಅವರು ಹೇಳ್ತಾರೆ 35-40 ಟನ್ ಪ್ರತಿ ಎಕರೆಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ನಾವು ಅದನ್ನ ಹೆಚ್ಚಿಗೆ ಮಾಡ್ಕೋಬೇಕಂತ ಹೇಳಿದ್ರೆ ನಾವು 4 ಫೂಟಿನ ಬನಿಗಳನ್ನು ಬಿಡಬೇಕಾಗ್ತದೆ ಭೂಮಿಯಲ್ಲಿ. ಪೂರ್ವ ಪಶ್ಚಿಮ ದಿಕ್ಕಿನಲ್ಲೇ ಬನಿಗಳನ್ನು ಹೊಡಿಬೇಕು. ಆಮೇಲೆ 4 ಫೂಟಿಗೊಂದು ಬನಿ ಹೊಡಿಬೇಕು, 2 ಫೂಟಿಗೊಂದೇ ಹಚ್ಚಬೇಕು, ಇಳುವರಿ ಹೆಚ್ಚಿಗೆ ಬರಬೇಕಂತ ಹೇಳಿದ್ರೆ. ಇತ್ತೀಚಿನ ದಿನಗಳಲ್ಲಿ ರೈತರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ 2 ಫೂಟು 2.5 ಫೂಟು 3 ಪಟ್ಟಿನ ಬನ್ನಿ ಹೊಡೆಯೋದು, ಆಮೇಲೆ 1 ಫೂಟಿಗೆ 1 ಹಚ್ಚೋದು. ಅವ್ರಿಗೆ ಏನಾಗ್ಬೇಕು, ದಟ್ಟವಾಗಿ ಕಾಣಬೇಕು. ಆದ್ರೆ ಅದರ ಇಳುವರಿಯ ಬಗ್ಗೆ ಅವ್ರಿಗೆ ಸ್ವಲ್ಪ ಮಾಹಿತಿ ಇಲ್ಲ. ಅವರು ಎಷ್ಟು ದೂರ ಹಚ್ಚಿದಾರೋ ಅಂದ್ರೆ 4 ಫೂಟು 5 ಫೂಟು 2x2 ಹೀಗೆ ಹಚ್ಚಿದ್ರೆ ಗಾಳಿ ಬೆಳಕು ಮತ್ತು ನೀರು ಅತಿ ಪ್ರಾಮುಖ್ಯ. ನಾವು ಏನ್ ಫರ್ಟಿಲೈಸರ್ ಕೊಡ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಗಾಳಿ ಬೆಳಕು ನೀರನ್ನ ಹೊಂದಿರುತ್ತದೆ. ಈಗ ಬಿತ್ತನೆಗಾಗಿ ಈ ಕಬ್ಬಿನ ಒಂದು ಆಯ್ಕೆಯನ್ನ ಹೇಗೆ ಮಾಡಬೇಕು, ಗಿಡಗಳ ಒಂದು ಗುಣಲಕ್ಷಣಗಳು ಹೇಗಿರಬೇಕು ಅಂತ ಹೇಳ್ತೀರಿ? ಈಗ ಅದರಲ್ಲಿ 9205 ಇದೆ ಅಲ್ಲ, ಇದು ಚಂದಗಡ್ ಅಂತ ಹೇಳಿ ಬರ್ತದೆ. ಇದರಲ್ಲಿ ಚಂದಗಡು, ಈಗ ನಾವು ಆಡೋ ಭಾಷೆಯಲ್ಲಿ ಚಂದಗಡು ಅಂತ ಹೇಳಿ ಕರೀತಾರೆ. ಒಂದಷ್ಟು ಜನ ಅದಕ್ಕೆ ಪೈಲ್ವಾಡ್, ಈಗ ಮಹಾರಾಷ್ಟ್ರದಿಂದ ಬಂದವು ಅವೆಲ್ಲ ಪೈಲ್ವಾಡ್ ಅಂತ ಹೇಳಿ ಕರೀತಾರೆ. ಚಂದಗಡ್ ಅಂದ್ರೆ ಚಂದಗಡ್ ಆ ಕಡೆ ಆ ಭಾಗದಿಂದ ಬಂದಿರೋದಕ್ಕೆ ಚಂದಗಡ. ಚಂದಗಡ್ ಅಲ್ಲಿ ಈಗ ಮತ್ತೊಂದಷ್ಟು ವೆರೈಟಿಗಳನ್ನ ಹೇಳ್ತಾರೆ, ಹಸಿರು ಚಂದಗಡು, ಕೃಷ್ಣಾ ಚಂದಗಡು, ಆಮೇಲೆ ಬಿಳಿ ಚಂದಗಡು. ಇವು ಚಂದಗಡ್ ಕಬ್ಬಿಗೆ ಯಾವುದೇ ತರದ ಈ ಸುಂಕ ಅದು ಯಾವುದೂ ಇರುವುದಿಲ್ಲ, ಅದನ್ನ ಆ ರೀತಿ ಕಂಡುಹಿಡಿಬಹುದು. ಆಮೇಲೆ ಅದರ ಬೀಜ ಏನಿರ್ತದೆ ಅಲ್ಲಿ ಹೊರಗಿರೋದಿಲ್ಲ ಅದಕ್ಕೆ. ಆಮೇಲೆ ಇದು 9205 ಅಲ್ಲಿ ಮತ್ತು ಪೈಲ್ವಾನ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸುಂಕ ಇರ್ತದ, 86032 ಇದು ಕೆಂಪದಾಗಿ ಕಾಣ್ತದೆ ಕಪ್ಪು. ಇಳುವರಿ ಎಲ್ಲ ಒಂದೇ ಈ ಭಾಗಕ್ಕೆ 86032 ಅಷ್ಟೇ ಬರ್ತದೆ, 9205 ಸದ್ಯದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋದು. ಆಮೇಲೆ 10001 ಈಗ ಸ್ಟಾರ್ಟ್ ಆಗ್ತಾ ಇದೆ, ಇದು ಈಲ್ಡ್ ಹೆಚ್ಚಿಗೆ ಬರ್ತದೆ. ಆಮೇಲೆ ನಾವು ನರ್ಸರಿಯಲ್ಲಿಂದನೇ ಬೀಜ ಕೊಡೋದ್ರಿಂದ ನಾವೇನ್ ಮಾಡ್ತೀವಿ ಅದಕ್ಕೆ ಗೌಚು, ಪಾಲಿಕ್ಯೂರು, ಹ್ಯೂಮಿಕ್ ಆಸಿಡ್ ಅಂತೇಳಿ ಔಷಧಿಗಳನ್ನ ಹಾಕಿ ಅವುಗಳನ್ನ ಸದೃಢವಾಗಿ ಯಾವುದೇ ರೀತಿಯ ರೋಗ ಬರದೇ ಇರಂಗೆ ಬೆಳೆಸ್ತೀವಿ. ಬೆಳೆಸುವುದಕ್ಕಿಂತ ಮೊದಲು ಈ ತಾಯಿ ಗಿಡಗಳ ಒಂದು ಆಯ್ಕೆ ಮಾಡಿಕೊಳ್ಳುವಂತಹದ್ದು, ಅದರಿಂದ ನೀವು ಕಟಿಂಗ್ಸ್ ಅನ್ನ ತೆಗೆದುಕೊಳ್ಳುವಂತಹದ್ದು ಈ ಬಗ್ಗೆ ಹೇಳಿದ್ದು, ಯಾವ ಹಂತದಲ್ಲಿ ಮಾಡುವಂತಹದ್ದು ಮತ್ತೆ ಕಟಾವು ಮಾಡುದು ಯಾವಾಗ ಹೀಗೆ? ನಮ್ಗೆ 8 ತಿಂಗಳ ಬೀಜ, 7-9 ತಿಂಗಳ ಬೀಜ ಅತಿ ಯೋಗ್ಯವಾಗಿರೋ ಬೀಜ. ಈ ಬೀಜಗಳನ್ನ ನಾವು ಆಲ್ಮೋಸ್ಟ್ ಹೆಚ್ಚಾನ್ ಹೆಚ್ಚು ಹುಡುಕ್ತೀವಿ. ನಾವು ಆಯ್ಕೆ ಮಾಡುವುದು ರೈತರಲ್ಲಿ ಹೋಗ್ತೀವಿ. ನಾವು ಈ ಮುಂದಿನ ವರ್ಷದ ಈಗ ಆಲ್ರೆಡಿ ಮಾತುಕತೆ ಮಾಡ್ಕೊಂಡು ರೈತರಿಗೆ ಕೊಡ್ತೀವಿ. ನಾವು ಈಗ ನಮ್ಗೆ ಈ ಟೈಮಲ್ಲಿ ಬೇಕು, ಈ ಅಕ್ಟೋಬರ್ ಅಲ್ಲಿ ಬೇಕು, ನವೆಂಬರ್ ಅಲ್ಲಿ ಬೇಕಂದಾಗ ಏನ್ ಮಾಡ್ತೇವೆ, ನಾವು ಡಿಸೆಂಬರ್ ಅಲ್ಲಿ ಅವ್ರಿಗೆ ಕೊಟ್ಟಿರ್ತೀವಿ ಅಥವಾ ಜನವರಿ ಅಲ್ಲಿ ಅವ್ರಿಗೆ ಹಚ್ಚಾಕ್ ಹೇಳಿರ್ತೀವಿ. ಅದನ್ನ ಯಾವುದೇ ರೀತಿ ಅವರು ಕಬ್ಬಿನ ಸ್ವಾಗಿಯನ್ನ ಹೊಡಿಬಾರದು. ನಾವು ಟೈಮ್ ಟು ಟೈಮ್ ಯಾವ ಟೈಮ್ ಗೊಬ್ಬರ ಹಾಕಬೇಕು, ಫಸ್ಟ್ ಹಚ್ಚಿದ ಕೂಡಲೇ 45 ದಿನ ಆದ್ಮೇಲೆ ಅದರ ಸುಳಿ ಮುರಿಬೇಕಂತ ಹೇಳ್ತೇವೆ ನಾವು. 45 ದಿನ ಆದ್ಮೇಲೆ ಆಮೇಲೆ ಗೊಬ್ಬರ 3-4 ತಿಂಗಳು ಮ್ಯಾಕ್ಸಿಮಮ್ ಗೊಬ್ಬರ ಹಾಕಿ, ಅದರ ಮೇಲೆ ಅದು ಎಷ್ಟು ಮಾಡಿದ್ರು ಮೇಲೆ ಹೈಟ್ ಬೆಳೆಯೋದಿಲ್ಲ, ಅದಕ್ಕೆ ದಪ್ಪ ಆಗ್ತದೆ ಆದ್ರೂ ಬೆಳೆಯೋದಿಲ್ಲ. ಈ ಮನುಷ್ಯ 21 ವಯಸ್ಸು ಆದ್ಮೇಲೆ ಹೇಗೆ ಬೆಳೆಯಕ್ಕಾಗೋದಿಲ್ವೋ ಅದೇ ರೀತಿ ಕಬ್ಬು ಕೂಡ. ಈಗ ನಾವು ಅದನ್ನ ಮೊದಲೇ ಆಯ್ಕೆ ಮಾಡಿ ಹೇಳಿರ್ತೀವಿ, ಅದರಲ್ಲಿ ಏನು ಕಳೆನಾಶಕಗಳನ್ನು ಹೊಡೆಯಕ್ಕೆ ಹೇಳೋದಿಲ್ಲ, ನಾವು ಈ ತರ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ ಸಾಮಾನ್ಯವಾಗಿ ಫ್ಯಾಕ್ಟರಿಗೆ ಕೊಡುವಂತಹ ಕಬ್ಬಿನ ಗದ್ದೆಯಿಂದಲೇ ಇದನ್ನ ಆಯ್ಕೆ ಮಾಡ್ಕೊಳ್ಳುವಂತಹದ್ದು ಅಥವಾ ಇದಕ್ಕೆ ಪ್ರತ್ಯೇಕವಾಗಿ ನೆಟ್ಟು ಬೆಳೆಸಬೇಕಾಗ್ತದೆ? ಇಲ್ಲ, ಇದೇನು ಪ್ರತ್ಯೇಕ ಮಾಡುವ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಏನು ಕಬ್ಬಿನ ಫ್ಯಾಕ್ಟರಿ ಹೊಡಿತಾರಲ್ಲೋ ಅದೇ ಗದ್ದೆಯಲ್ಲಿ ಮಾಡ್ತಾರೆ, ಅಲ್ಲಿಂದನೇ ನಾವು ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ. ಈಗ 9 ತಿಂಗಳ ನಂತರ ಯಾವಾಗ ಬೇಕಿದ್ರೆ ಇದನ್ನ ಕತ್ತರಿಸಬಹುದಾ? ಹೇಗಿದೆ? ಕತ್ತರಿಸಬಹುದು, ಯಾವಾಗ ಬೇಕಾದ್ರೂ ಕತ್ತರಿಸಬಹುದು. 8 ತಿಂಗಳ ಮೇಲಿಂದ ಯಾವಾಗ ಬೇಕಾದ್ರೂ ಕತ್ತರಿಸಬಹುದು ಕಬ್ಬು. ಈಗ ಕಟಾವು ಮಾಡೋದಕ್ಕಿಂತ ಮೊದಲು ಕತ್ತರಿಸಬೇಕು ನೀವು? ಹೌದು, ಕಟಾವು ಮಾಡೋಕ್ಕಿಂತ ಮುಂಚೆನೆ ಕತ್ತರಿಸ್ತೀವಿ ನಾವು. ಅಂದ್ರೆ ರೈತರ ಜೊತೆ ನಮ್ದು ಮಾತುಕತೆ ಆಗಿರ್ತದೆ ಮೊದಲೇ. ನಾವು ರೈತರಿಗೆ ಹೋಗಿ ಅಡ್ವಾನ್ಸ್ ಕೊಟ್ಟು ಇದನ್ನ ನಾವು ಟೋಟಲಿ 1 ಎಕರೆ ಇದೆಯೋ ಅಥವಾ 1 ಎಕರೆ ಇದೆ ಅದನ್ನ ನೋಡಿಕೊಂಡು ಅವ್ರಿಗೆ ಇದೇನು ಫ್ಯಾಕ್ಟರಿ ಅವ್ರ ರೇಟ್ ಕೊಡ್ತಾರೆ ನಾವೇ ಕೊಡ್ತೀವಿ, ಲಗಾನಿಯನ್ನು ಕೊಡೋದಿಲ್ಲ, ನಾವೇ ಅದನ್ನ ಟ್ರ್ಯಾಕ್ಟರ್ ಮುಖಾಂತರ ಇಲ್ಲಿ ಬಂದು APMC ಕಟಾ ಮಾಡಿಕೊಂಡು ಹೋಗಿ ಅವ್ರಿಗೊಂದು ಚೀಟಿ ಕೊಡ್ತೀವಿ, ನಮ್ಗೊಂದು ಚೀಟಿ ಕೊಡ್ತೀವಿ. ಈಗ ಒಂದು ಹಿಂಡಿನಲ್ಲಿ 16 ಏನು ಕೂಳೆಗಳಿರ್ತವೆ, ಅವುಗಳೆಲ್ಲವನ್ನು ಕೂಡ ನೀವು ಆಯ್ಕೆ ಮಾಡ್ಕೊಳ್ತೀರೋ ಅಥವಾ ಅದರಲ್ಲಿ ಸಿಲೆಕ್ಟ್ ಮಾಡ್ಲಿಕ್ಕೆ ಅಂತ ಉಂಟಾ? ಅದರಲ್ಲಿ ಏನ್ ಮಾಡ್ತೀವಿ, ಈಗ ಬೀಜ ಬಂದಾಗ ಅದರಲ್ಲಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತೇಳಿ ಬಂದಿರ್ತದೆ. ಫಸ್ಟ್ ಕ್ವಾಲಿಟಿ ಅಂತ ಹೇಳಿದ್ರೆ ಒಂದು ಟ್ರೀಯಲ್ಲಿ 70 ಇರ್ತವೆ, 70ಕ್ಕೆ 70 ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಬೆಳೆಯೋದಿಲ್ಲ. ಅದರಲ್ಲಿ ಏನಾಗ್ಬಿಡ್ತದೆ, ಉಷ್ಣಾಂಶದ ಕೊರತೆ ಇರಬಹುದು, ಅದರ ಕ್ಲೈಮೇಟ್ ಸಮಸ್ಯೆ ಆಗಿರ್ಬೋದು, ಒಂದೊಂದು ಏನಾಗ್ತದೆ, ಚಲೋದಾಗಿ ಬೆಳಿತಾವು, ಕೆಲವೊಂದಷ್ಟು ಸಾಯ್ತಾವು, ಕೆಲವೊಂದಷ್ಟು ಸಣ್ಣದಾಗಿರ್ತಾವ. ಅದ್ರಲ್ಲಿ ನಾವ್ ಏನ್ ಮಾಡ್ತೇವೆ, ರೈತರಿಗೆ ಒಂದ್ 25 ದಿನ ಆದ್ಮೇಲೆ ಕೊಡೋದು ನಾವು. 25 ದಿನದ ಮಟ್ಟ ಅವಕ್ಕೆ ಯಾವುದೇ ರೋಗ ರುಜಿನ ಬರದೇ ಇರೋಗತ್ತೆ ನಾವ್ ನೋಡ್ಕೋತೀವಿ. ಅದಕ್ಕೆ ಏನ್ ಫರ್ಟಿಲೈಸ್ ಮಾಡಬೇಕು ಅಥವಾ ಯಾವ್ದ ಔಷಧ ಹೊಡಬೇಕು ಅವೆಲ್ಲ ನಮ್ಮ ನರ್ಸರಿ ಎಲ್ಲ ಕಲ್ತಿರ್ತಾರೆ. ಅದನ್ನ ಏನ್ ಮಾಡ್ತೇವೆ, 25 ದಿನದ ಮೇಲೆ ಜನರಿಗೆ ಕೊಡಬೇಕಂದ್ರೆ ಆರ್ಡರ್ ಬಂದಾಗ ಅವ್ರಿಗೆ ನಾವು ಕೊಡುವಾಗ ಅದರೆಲ್ಲ ಸೆಗ್ರಿಗೇಷನ್ ಮಾಡ್ತೀವಿ. ಯೋಗ್ಯವಾಗಿರೋದನ್ನ ಅಷ್ಟೇ ಸೆಗ್ರಿಗೇಷನ್ ಮಾಡಿ ಅವ್ರಿಗೆ ಎಷ್ಟು ಬೇಕಾಗಿರ್ತದೋ ಅಷ್ಟನ್ನ ಲೋಡ್ ಮಾಡಿ ನಮ್ದೇ ಗಾಡಿಯಿಂದ ಲೋಡ್ ಮಾಡಿ ಇದು ಮಾಡಿ ಕೊಡ್ತೀವಿ. ಈಗ ಒಂದು ಕಬ್ಬನ್ನ ನೀವು ತಗೊಂಡ್ಬಂದಿರತ್ತ ಇಟ್ಕೊಳ್ಳುವುದು ಉದಾಹರಣೆಗೆ, ಅದನ್ನ ನೀವು ಬಿತ್ತನೆಗಾಗಿ ಕಡ್ಡಿಯನ್ನಾಗಿ ಕತ್ತರಿಸಬೇಕು, ಎಷ್ಟು 1/4 ಫೀಟ್ ಅಥವಾ 2 ಗಂಟು ಇರುವಂತಹದ್ದನ್ನು ಕತ್ತರಿಸ್ತೀರಿ, ಈ ಹಂತದಿಂದ ಹೇಳಿ ಮುಂದೆ ಏನೇನು ಮಾಡ್ತೀವಿ ಅಂತ. ನಾವು ರೈತರಿಂದ ಕಬ್ಬು ತಗೊಂಡು ಬಂದ್ ಕೂಡ್ಲಿ ಅದನ್ನ ಫಸ್ಟ್ ಸುಲಿತೀವಿ, ಸಿಪ್ಪೆಯನ್ನೆಲ್ಲ ತೆಗಿತೀವಿ. ಸಿಪ್ಪೆಯನ್ನ ತೆಗೆದ್ಮೇಲೆ ಸಿಪ್ಪೆ ತೆಗೆಯುವಾಗ ಏನಾದ್ರೂ ಜಾಗ್ರತೆ ವಹಿಸಬೇಕಾ ಅಂದ್ರೆ ಮುಗ್ಗಿಗೆಲ್ಲ ಅವೆಲ್ಲ ಜಾಗ್ರತೆ ವಹಿಸಲೇಬೇಕು. ಆಮೇಲೆ ಹ್ಯಾಂಡ್ ಗ್ಲೋವ್ಸ್ ಕಂಪಲ್ಸರಿ ಹಾಕಿರಬೇಕು. ಅದ ಕಬ್ಬಿನ ಪಾಚಿ ಇರ್ತದಲ್ಲ ಅದು ಬಹಳ ಶಾರ್ಪ್ ಆಗಿರ್ತದ, ಕೈ ಕಟ್ ಆಗಬಹುದು. ಹಾಗಾಗಿ ನಾವು ಅವ್ರಿಗೆ ಕಂಪಲ್ಸರಿ ಹ್ಯಾಂಡ್ ಗ್ಲೋವ್ಸ್ ಅನ್ನ ಕೊಟ್ಟಿರ್ತೇವೆ. ಅದು ಕಬ್ಬನ್ನ ಸಿಪ್ಪೆಲ್ಲ ತೆಗೆದಾದ್ಮೇಲೆ ಮಷಿನ್ ಕಡೆ ತಗೊಂಡೋಗ್ತೀವಿ. ನಮ್ಮಲ್ಲಿಗೆ ಸುಮಿತ್ ಕಂಪನಿದ ಒಂದು ಮಷಿನ್ ಇದೆ, ಪೊರವೆ ಮಷಿನ್, 4 ಜನ ಕುಂತು ಕಟ್ ಮಾಡಬಹುದು ಅದನ್ನ. ಸರಿ, ಅದನ್ನ ಏನ್ ಮಾಡ್ತೇವೆ, ಅಲ್ಲಿ ಕುಂತು ಅವರು ಕಟ್ ಮಾಡ್ತಾರೆ, ಅವ್ರಿಗೆಲ್ಲ ಟ್ರೈನಿಂಗ್ ಆಗಿರ್ತದೆ. ಎಷ್ಟು ಉದ್ದ, ಉದ್ದ ಎಷ್ಟೇ ಇರ್ತದ, ಅದು 2 ಇಂಚು 2 ಇಂಚ್ 1 ಇಂಚ್ ಗಂಟಷ್ಟೇ ತಗೊಳ್ತೇವೆ ನಾವು. ಅದರಲ್ಲಿ ಕಣ್ಣಿನ ಇರ್ತದಲ್ಲ ಅದಷ್ಟೇ ತಗೊಳ್ತೀವಿ. ಅದರಲ್ಲಿಯೂ ಕೂಡ ಆಯ್ಕೆ ಮಾಡೋದಾಗಿರ್ತದೆ. ನಮ್ಮಲ್ಲಿ ಕಪ್ಪು ಕನ್ನಗಳನ್ನ ನಾವು ಸೇರಿಸ್ಕೊಳ್ಳೋದಿಲ್ಲ. ಆಮೇಲೆ ತುದಿ ಭಾಗದಲ್ಲಿ ಯಕ್ದಂ ಬೆಳಿಯಾಗಿರ್ತಾವಲ್ಲ ಅವು ಸೇರಿಸ್ಕೊದಿಲ್ಲ. ಅದನ್ನ ಕಟ್ ಮಾಡಿ ಒಗೆದು ಉಳಿದಿದ್ದನ್ನ ವ್ಯವಸ್ಥಿತವಾಗಿ ಮಷಿನ್ ಅಲ್ಲಿ ಎಷ್ಟೇ ಕಂಪಲ್ಸರಿ ಬರ್ತದವು, 1 ಇಂಚ್ 1 ಇಂಚ್ ನಾವೇನು ಸೆಟ್ಟಿಂಗ್ ಮಾಡಿರ್ತೇವೆ ಅದೇ ಸೆಟ್ಟಿಂಗ್ ಅಲ್ಲಿ ಬಂದಿರ್ತದೆ. ಅದಾದ್ಮೇಲೆ ಅಲ್ಲಿಂದ ಆದ್ಮೇಲೆ ನಾವು ಅದನ್ನ ಒಂದೊಂದು ಚೀಲದಲ್ಲಿ ಹಾಕಿಡ್ತೇವೆ ಬೀಜವನ್ನ. ಈ ಬೀಜೋಪಚಾರ ಮಾಡಿದ್ರ ಬಗ್ಗೆ ಹೇಳಿ. ಈಗ ಬೀಜನ ಒಂದೊಂದು ಚೀಲದಲ್ಲಿ ಹಾಕಿಟ್ಟಾಗ ಅದ ಬೀಜೋಪಚಾರ, ಅದ್ರ ಮುಂದೆ ನೆಕ್ಸ್ಟ್ ಪ್ರೊಸೆಸ್ ಅದು. ಆಮೇಲೆ ಅದನ್ನ ಏನ್ ಮಾಡ್ತೇವೆ ನಾವು, ಒಂದು 2 ಟೋಟಲ್ 4 ಟ್ರೇ ಇರ್ತದೆ. 2 ಟ್ರೇಯಲ್ಲಿ ನೀರ್, 2 ಟ್ರೇಯಲ್ಲಿ ನೀರ್ ತುಂಬಿರ್ತೇವೆ, ಮತ್ತೊಂದ್ 2 ಟ್ರೇ ಇರ್ತದಲ್ಲ ಅದ ನೀರನ್ನ ಸೋಸ್ತದ. ಒಂದು ಟ್ರೇಯಲ್ಲಿ ಏನ್ ಮಾಡ್ತೇವೆ, ಗೌಚೋ, ಪಾಲಿಕ್ಯೂರು, ಹ್ಯೂಮಿಕ್ ಆಸಿಡ್ ಅಂತೇಳಿ 3 ಔಷಧಿಗಳನ್ನ ಒಂದು ಟ್ರೇಯಲ್ಲಿ ಹಾಕಿರ್ತೇವೆ. ಮತ್ತೊಂದು ಟ್ರೇಯಲ್ಲಿ ಇನ್ಸ್ಟಂಟ್ ಸುಣ್ಣ ಅಂತೇಳಿ ಹಾಕಿರ್ತೇವೆ. ಉದ್ದೇಶ ಏನು ಹೇಳಿ, ಬೀಜೋಪಚಾರ ಮಾಡೋದ್ರ ಉದ್ದೇಶ? ಉದ್ದೇಶ ಹೇಳ್ತೀನಿ, ಸ್ವಲ್ಪ ಕ್ಲಿಯರ್ ಆದ್ಮೇಲೆ ಹೇಳ್ತೀನಿ. ಇದನ್ನ ನಾವು ಏನ್ ಮಾಡ್ತೇವೆ, ಒಂದು ಟ್ರೇಯಲ್ಲಿ ಹೋಗಿ ಈ ಬೀಜಗಳನ್ನ ಹಾಕ್ತೀವಿ. ನಾವು 5 ಬೀಜಗಳನ್ನ ಒಂದು ಟ್ರೇಯಲ್ಲಿ ಹಾಕ್ತೀವಿ, ಸುಣ್ಣದ ಇದರಲ್ಲಿ ಹಾಕ್ತೀವಿ ಫಸ್ಟ್. ಅದನ್ನ 15 ನಿಮಿಷ ಅದರಲ್ಲಿ ಸುಣ್ಣದ ನೀರಿನಲ್ಲಿ ಇಟ್ಟಾಗ ಆಮೇಲೆ ನೆಕ್ಸ್ಟ್ ಅದನ್ನ ತೆಗಿತೀವಿ. ಅದನ್ನ ತೆಗೆದು ಮತ್ತು ಔಷಧಿ ಗೌಚೋ ಪಾಲಿಕರ್ ಹ್ಯೂಮಿಕ್ ಆಸಿಡ್ ಅನ್ನ ಒಂದೇ ಇದರಲ್ಲಿ ಹಾಕಿರ್ತೇವೆ. ಅದು ಆಮೇಲೆ ಅದರಲ್ಲಿ 15 ನಿಮಿಷವನ್ನ ನೆನೆ ಹಾಕ್ತೀವಿ. ಅಲ್ಲಿಂದ ತೆಗೆದು ನೆಕ್ಸ್ಟ್ ಕೆಳಗಿಡ್ತೇವಿ. ಕೆಳಗಿಟ್ಟಾಗ ಅದರಲ್ಲಿ ಕೋಕೋ ಪಿಟ್ ಅಂತ ಹಾಕ್ತೀವಿ, ಡಿಕಂಪೋಸ್ಡ್ ಗೊಬ್ಬರ ಅದು ಕೋಕೋ ಪಿಟ್. ಆ ಕೋಕೋ ಪಿಟ್ ಅನ್ನ ಟ್ರೇಗಳಲ್ಲಿ ಹಾಕಿ, ವ್ಯವಸ್ಥಿತವಾಗಿ ಟ್ರೇಗಳಲ್ಲಿ ಹಾಕಿ ಅವುಗಳ ಕಣ್ಣು ಮೇಲಿರುವಂತೆ ಒಂದೇ ಸಮಾನ ಆಗಿ ನಾವು ಅದರಲ್ಲಿ ಬೀಜವನ್ನ ಹಾಕ್ತೀವಿ. ಬೀಜವನ್ನ ಹಾಕಿದ ನಂತರ ಅದನ್ನ ಏನ್ ಮಾಡ್ತೇವೆ, ಒಂದು ಲೈನ್ ಹೊಡೆದು 10,000 ಪ್ಯಾಕಿಂಗ್ ಮಾಡ್ತೇವೆ. ಅವ್ರ ಅನುಕೂಲ ತಕ್ಕಂಗೆ ಮಾಡ್ಕೋಬಹುದು. 10,000 ನಾವೇನ್ ಮಾಡ್ತೇವೆ, ನಮ್ಮ ನರ್ಸರಿಯಲ್ಲಿ 10,000 ಪ್ಯಾಕಿಂಗ್ ಅನ್ನ ಮಾಡ್ಕೊಳ್ತೇವೆ. ಆ ಟ್ರೇಯನ್ನ ಒಂದು ಲೈನ್ ಹೊಡೆದು ಟ್ರೇಯನ್ನ 4 ಟ್ರೇ ಹಿಂಗ್ ಹಚ್ಚಿ ಹಿಂಗ್ 24 ಟ್ರೇಗಳನ್ನ ಹಾಕ್ತೇವೆ. ಟೋಟಲ್ 36 ಟ್ರೇ ಇರ್ತದೆ, ಅಂದ್ರೆ 10,080 ಆಗ್ತದೆ. ಅದಾದ್ಮೇಲೆ ಅದರ ಮೇಲೆ ಮತ್ತೆ ಟ್ರೇಯನ್ನ ಮುಚ್ಚಬೇಕು. ಕರಿ ಟ್ರೇಯನ್ನ ಮತ್ತೆ ಮುಚ್ಚಿ ಸ್ವಲ್ಪ ನೀರು ಹೊಡೆದು ನೀರು ಸ್ವಲ್ಪ ಆರಬೇಕು, ಒಂದು 5 ರಿಂದ 10 ನಿಮಿಷ ಟೆಂಪರೇಚರ್ ಅನುಗುಣವಾಗಿ, ಉಷ್ಣಾಂಶತೆಗೆ ಅನುಗುಣವಾಗಿ ಟ್ರೇಯನ್ನ ಮುಚ್ಚಿ ಅದರ ಮೇಲೆ ಕಪ್ಪು ಟರ್ಪಲ್ ಅನ್ನೇ ಹಾಕಬೇಕು. ಅಂದ್ರೆ ಉಷ್ಣಾಂಶತೆಯನ್ನ ಹೀರ್ಕೋಬೇಕಾಗ್ತದೆ. ಕಪ್ಪು ಟರ್ಪಲ್ ಅನ್ನ ಹಾಕಿ ಗಾಳಿ ಬೆಳಕು ಯಾವುದೇ ಹೋಗದೇ ರೀತಿಯಲ್ಲಿ ನಾವು ಅದನ್ನ ಮುಚ್ಚುತ್ತೇವೆ. ಮುಚ್ಚಿ ಅದಾದ ನಂತರ ಅದರ ಮೇಲೆ ರೌದಿಯನ್ನ ಹಾಕ್ತೀವಿ. ಅಂದ್ರೆ ಉಷ್ಣಾಂಶತೆ ಹೆಚ್ಚಿಗೆ ಆಗಬೇಕು. ಉಷ್ಣಾಂಶತೆ ಹೆಚ್ಚಿಗೆ ಎಷ್ಟಾಗ್ತದ ಅದರ ಇದರ ಮೇಲೆ ಬೆಳಕಿ ಬರ್ತದೆ. ನೀವು ಕೇಳಿದ ಹಾಗೆ ಈ ಬೀಜೋಪಚಾರಕ್ಕೆ ಇದರಿಂದ ಏನು ಲಾಭ ಅಂತ ಕೇಳಿದ್ರಿ. ಈಗ ಬೀಜೋಪಚಾರ ಮಾಡ್ಬೇಕಂತ ಹೇಳಿದ್ರೆ ನಾವು ರೈತರ ಏನ್ ಮಾಡ್ಬಿಡ್ತೀವಿ, ಹೊಲದಲ್ಲಿ ಹೋಗ್ತೀವಿ, ಬೀಜವನ್ನ ಕತ್ತರಿಸಿ ಹಾಕ್ತೀವಿ, ಯೂರಿಯಾ ಅಥವಾ DAP ಗೊಬ್ಬರ ಮಾತ್ರ. ಅದೇನಾಗ್ತದ ಅಲ್ಲಿ ಏನಾದ್ರೂ ಮಾಡಿ ನಾವು ಬೀಜ ಆಯ್ಕೆ ಮಾಡ್ತಿರ್ಬೇಕಾದ್ರೆ ಆ ಹೊಲದಲ್ಲಿ ಏನಾದ್ರೂ ಯಾವ್ದಾದ್ರು ರೋಗ ಇದ್ರೆ, ಪೊಕ್ಕ ಬೆಂಗೆ ಆಗ್ಲಿ ಅಥವಾ ಅದಕ್ಕೆ ಅದೊಂದು ರೋಗ, ಆಮೇಲೆ ಹಳದಿ ಎಲೆ ಅದು ಒಂದು ಬರ್ತದೆ, ಈ ಹಳದಿಯಲ್ಲಿ ಇಂತ ರೋಗಗಳು ಬಂದಾಗ ನಮ್ಮ ರೈತರಿಗೆ ಅದನ್ನ ಗೊತ್ತಾಗೋದಿಲ್ಲ. ನಾವು ಕೂಡ ಏನ್ ಮಾಡ್ತೇವೆ, ನಾವು ಫಸ್ಟ್ ತೋಟ ನೋಡಿ ಬಂದಿರ್ತೇವೆ, ಅದರಲ್ಲಿಯೂ ಎಲ್ಲಾದ್ರೂ ಮಿಸ್ ಆಗಿದ್ರೆ ಅದನ್ನ ಇಲ್ಲಿ ಸುಣ್ಣದಲ್ಲಿ ಹಾಕೋದ್ರಿಂದ ಅವ್ರ ರೋಗಗಳನ್ನ ಇಲ್ಲೇ ಫಸ್ಟ್ 15 ನಿಮಿಷದಲ್ಲಿ ಏನಾಗುತ್ತೆ ಇಲ್ಲೇ ತಡೆಗಟ್ಟತದೆ. ಅದಾದ್ಮೇಲೆ ಹ್ಯೂಮಿಕ್ ಆಸಿಡ್ ಗೌಚೋ ಪಾಲಿಕ್ಯೂರಿ ಏನಾಗ್ತೇವಲ್ಲ, ಒಂದು ರೂಟ್ ಬಿಡಕ್ಕೆ ಹ್ಯೂಮಿಕ್ ಆಸಿಡ್ ಅಂತ ಹೇಳಿದ್ರೆ ರೂಟ್ ಬಿಡಕ್ಕೆ ಚೆನ್ನಾಗಿ ರೂಟ್ ಬಿಡಕ್ಕೆ ಆಮೇಲೆ ಇದು ಪಾಲಿಕ್ಯೂರ್ ಗೌಚೋ ಅಂತ ಹೇಳಿದ್ರೆ ದಷ್ಟಪುಷ್ಟವಾಗಿ ಬರಬೇಕು. ಆ ಕಾರಣಕ್ಕಾಗಿ ಈ ಬೀಜೋಪಚಾರಗಳನ್ನ ಮಾಡ್ತೀವಿ. ಅದಾದ ನಂತರ 25 ದಿನಗಳನ್ನ ನಾವು ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ, ಯಾವುದೇ ರೋಗ ಇದೆಯೋ ಇಲ್ಲೋ ಅಂತೇಳಿ. ಇದ ಪೂರ್ತಿ ಪ್ರೊಸೆಸ್ ಮಾಡೋದ್ರಿಂದ ಇನ್ನೂ ಮಟ್ಟ ಯಾವುದೂ ನಮ್ಮಲ್ಲಿ ರೋಗಗಳನ್ನ ಕಂಡಿಲ್ಲ. ಈ ಒಂದು ಸಾರಿ ಈ ಗಿಡವನ್ನ ಹಾಕಿದ ನಂತರ ಎಷ್ಟು ಸಮಯದಲ್ಲಿ ಅದು ಸಿದ್ಧವಾಗ್ತದೆ ನೆಡುವುದಕ್ಕೆ? ಬೀಜವನ್ನ ನಾವು ಅಕಸ್ಮಾತ್ ಆಗಿ ಈಗ ಇವತ್ತು 1ನೇ ದಿನ ಇವತ್ತು ನಾವು ಮುಚ್ಚಿದ್ವಿ ಅಂತ ಹೇಳ್ತೀವಿ, ಬಟ್ಟಿ ಹಾಕಿದ್ವಿ, ಅದ ಬಟ್ಟಿ ಹಾಕೋದಕ್ಕೆ ಅಂತಾರ, ಬಟ್ಟಿ ಹಾಕಿದ್ವಿ. ಸಾಮಾನ್ಯವಾಗಿ 3ನೇ ದಿನದಿಂದ ಅದು ಮೊಳಕೆ ಹೊಡಕ್ಕೆ ಸ್ಟಾರ್ಟ್ ಮಾಡ್ತದ. ನಾವೇನ್ ಮಾಡ್ತೀವಿ, ಈ ಟೆಂಪರೇಚರ್ ಅಲ್ಲಿ ಇದ್ರೆ ಬಿಸಿಲು ಸ್ವಲ್ಪ ಹೆಚ್ಚಿಗೆ ಇದ್ರೆ 8 ದಿನಕ್ಕೆ ಅದನ್ನ ಓಪನ್ ಮಾಡ್ತೀವಿ. ಬಿಳಿಯಾಗಿರ್ತದ ಅದು ಸ್ಟಾರ್ಟಿಂಗ್, ಅಂದ್ರೆ ಸಣ್ಣ ಮಗು ಹುಟ್ಟದಾಗ ಹೇಗಿರ್ತದೋ ಅದೇ ರೀತಿ ಅದಕ್ಕೆ ಜೋಪಾನ ಮಾಡಬೇಕಾಗ್ತದೆ. ದಿನಕ್ಕೆ 2-3 ಬಾರಿ ನೀರು ಹೊಡಿಬೇಕಾಗ್ತದೆ. ಆಮೇಲೆ ಅದರ ಮೇಲೆ ಗ್ರೀನ್ ಟರ್ಪಲ್ ಅನ್ನ ಮುಚ್ಚಿರ್ತೇವೆ 1-2 ದಿನ, ಅಂದ್ರೆ ಅದು ತಾಟಿ ಎಕ್ದಮ್ ಬಿಸಿಲಿಗೆ ಅದು ತಡ್ಕೊಳ್ಳುವಂತ ಶಕ್ತಿ ಅದಕ್ಕೂ ಇರೋದಿಲ್ಲಲ್ಲ, ಅದಕ್ಕಾಗಿ ಈ ತರ ಪ್ರೊಸೆಸ್ ಗಳನ್ನ ಮಾಡ್ತೀವಿ. ರೈತರು ಈ ಟ್ರೇ ಅಲ್ಲಿ ಇರುವಂತಹ ಒಂದು ಗಿಡವನ್ನ ತಗೊಂಡು ಹೋದ ನಂತರ ಅದರ ಏನ್ ಮಾಡ್ಬೇಕು ಅಂದ್ರೆ, ನೆಡುವುದಕ್ಕಿಂತ ಮೊದಲು ಪೂರ್ವ ಸಿದ್ಧತೆ ಕಂಡೀಷನಿಂಗ್ ಅಂತ ಏನಾದ್ರು ಮಾಡಬೇಕಾಗ್ತದ? ಈಗೇನು ಕಬ್ಬು ನಾಟಿ ಮಾಡ್ಲಿಕ್ಕೆ ಏನ್ ಮಾಡ್ತಾರೋ ಅದೇ ರೀತಿ ಬೀಜವನ್ನು ಹಚ್ಕೊಳ್ಳಿಕ್ಕೂ ಅದೇ ರೀತಿ ಮಾಡೋದು ಇವರು. ಅದ್ 21 ದಿನ ಅವ್ರ ಹೊಲದಲ್ಲಿ ಬಿಡಬೇಕಾಗ್ತದೆ ನಾಟಿ ಮಾಡಿದ್ಮೇಲೆ ಕಬ್ಬನ್ನ ಡೈರೆಕ್ಟ್ ತಗೊಂಡೋದ್ರೆ. ಇದೇನಿಲ್ಲ, ಫಸ್ಟ್ ಡೇನೆ ಹೋಗ್ಬೇಕಾದ್ರೆ ನೀರು ಬಿಡಬೇಕು, ನೀರು ಬಿಟ್ಟು ಇದು ಹಚ್ಚಿ ಬಿಡೋದೆ. ಆಮೇಲೆ ಅದು ಸ್ವಲ್ಪ ಬೆಳೆದಂಗಾಯ್ತು, ಒಂದು ರೂಟ್ ಬಿಟ್ಟಂಗಾಯ್ತು ಅಂತ ಹೇಳಿದ್ರೆ ಅವಾಗ ಅವು ಬೀಜೋಪಚಾರಕ್ಕೆ ಅದಕ್ಕೇನು ಗೊಬ್ಬರ ಆಗಿ ಹಾಕ್ತಾರೋ ಅವ್ರೇನು ಕಬ್ಬಿಗೆ ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಇದೇ ಮಾಡೋದು. ಆದ್ರೆ 45 ದಿನ 45-60 ದಿನದ ಮಟ್ಟ ಮೇನ್ ಏನ್ ನಾವು ಸಸಿ ಕೊಟ್ಟಿರ್ತೇವೆ ಅದ್ರ ಇದನ್ನ ಮುರಿಬೇಕದು. ಅಂದ್ರೆ ಇದು ಟೋಟಲಿ ಹೆಚ್ಚಿಗೆ ಸಸಿಗಳನ್ನ ಬಿಡದದು. ಬಿಟ್ಟಾಗ ಏನ್ ಮಾಡ್ತದೆ, ಕೆಲವೊಂದಷ್ಟು ಏನ್ ಬಿಡ್ತವೆ 20-30 ಮಟನು ಬಿಡ್ತಾವ. ಚಲೋ ಜಮೀನ್ ಚಲೋ ಫಲವತ್ತತೆ ಇದ್ರೆ ಅವಾಗ ರೈತರು ಏನ್ ಮಾಡಬೇಕು, 10-12 ಮಾತ್ರ ಇಡ್ಕೋಬೇಕು, ಉಳಿದಿದ್ದನ್ನೆಲ್ಲ ಮುರಿದಾಗ್ಬೇಕು. ಅಂದ್ರೆ ಅಷ್ಟ ಹಾರನು ಅದಕ್ಕೆ ಇದಾಗ್ಬೇಕಲ್ಲ, ಹಾರ ಸಿಗೋದಿಲ್ಲ ಅಷ್ಟ. 10-12 ಮಾಡಿ ಕೇವಲ 1-2 ಕೆಜಿ ಮಟ ಬಂದ್ರು ಸಾಕು. 1 ಕಬ್ಬು 2 ಕೆಜಿ ಮಟ ಬಂದ್ರೆ ರೈತರು ಆರಾಮಾಗಿ 1 ಎಕರೆಗೆ 80 ಟನ್ ಮೇಲೆ ಬೆಳೆಸಬಹುದು. ಈಗ ಈ ನರ್ಸರಿ ಹಂತದಲ್ಲಿ ಏನಾದರೂ ರೋಗಗಳು ಏನಾದ್ರು ಬರ್ತಾವ? ನಾವು 3 ವರ್ಷ ಆಯ್ತು ಮಾಡ್ಲಕತ್ತಿ, ಇವತ್ತಿನವರೆಗೂ ಯಾವುದೇ ತರದ ರೋಗಗಳನ್ನ ಬರಲಿಲ್ಲ. ಮೇನ್ ಬೀಜವನ್ನ ಆಯ್ಕೆ ಮಾಡೋದ್ರಲ್ಲೇ ಇರ್ತದೆ. ಬೀಜ ನಾವೇನಾದ್ರೂ ಮಾಡಿ ಬೀಜ ಆಯ್ಕೆ ಮಾಡೋದ್ರಲ್ಲಿ ತಪ್ಪಿದ್ವಿ ಅಂತ ಹೇಳಿದ್ರೆ ರೋಗ ಮಾತ್ರ ಶತಶತ. ಈಗ ರೈತರ ಮಟ್ಟದಲ್ಲಿ ನೇರವಾಗಿ ಅವರೇ ಒಂದು ಬಿತ್ತನೆ ಬೀಜದ ಆಯ್ಕೆ ಮಾಡಿಕೊಂಡು ನರ್ಸರಿ ಮಾಡೋದಿದ್ರೆ ಅದು ಅನುಕೂಲಕರವು ಅಥವಾ ನರ್ಸರಿಯಿಂದ ಖರೀದಿ ಮಾಡುವಂತಹದ್ದು ಅನುಕೂಲಕರವು? ಈಗ ನಾವು ರೈತರು ಏನ್ ಮಾಡ್ತಾರೆ, ಸಾಕಷ್ಟು ಜನ ಅವೈಜ್ಞಾನಿಕ ಪದ್ಧತಿಯನ್ನ ಬಳಸ್ತಾ ಇದ್ದಾರೆ. ವೈಜ್ಞಾನಿಕ ಪದ್ಧತಿಯಿಂದ ಬಳಸೋದಾದ್ರೆ ಈ ಕಬ್ಬಿನ ನರ್ಸರಿಯಿಂದನೇ ಬೀಜಗಳನ್ನ ತಗೋಬೇಕು. ಯಾಕಂತ ಹೇಳಿದ್ರೆ ರೋಗ ರುಜಿನಗಳು ಯಾವುದೇ ಬರೋದಿಲ್ಲ. ಆಮೇಲೆ ಈಗ ಏನಾಗ್ಬಿಟ್ಟಿದೆ, ಲೇಬರ್ ಕಾಸ್ಟ್ ಹೆಚ್ಚಿಗೆ ಆಗಿದೆ, ಲೇಬರ್ ಸಿಗ್ತಾ ಇಲ್ಲ. 1 ಎಕರೆಗೆ ರೈತರು ಏನ್ ಮಾಡ್ತಾರೆ, ಡಬಲ್ ಗಣಿಕೆ ಅಂತ ಹೇಳಿ ತುಡಿದಾರೆ, 4 ಟನ್ ಬೇಕಾಗ್ತದೆ. 4 ಟನ್ 3,200 ಲೆಕ್ಕ ಮಾಡಿದ್ರೆ 12,800 ಹೆಚ್ಚು ಕಡಿಮೆ ಆಗ್ತದೆ. ಆಮೇಲೆ ಲೇಬರ್ ಪೇಮೆಂಟ್ 8 ದಿನ 1 ಎಕರೆ ಹಚ್ಚಲಿಕ್ಕೆ ಅವರು ನೀರು ಬಿಡಬೇಕು, ಆಮೇಲೆ ಲೇಬರ್ ನೋಡಿದ್ರೆ ಹೆಚ್ಚು ಕಡಿಮೆ ಅವ್ರು 15,000-20,000 ಆಗ್ತದೆ 1 ಎಕರೆಗೆ. ನಮ್ಮಲ್ಲಾದ್ರೆ ಏನಾಗ್ತದೆ, ನಾವು ಸಸಿಯನ್ನ ಕೊಟ್ರೆ ಇವರು 1 ಎಕರೆಗೆ ನಾವು ಹೇಳಿದ ರೀತಿಯಲ್ಲಿ ಪದ್ಧತಿಯಲ್ಲಿ ಮಾಡಿದ್ರೆ 6,500-7,000 ಆಗ್ತದೆ, 7,000 ಸಸಿ ಸಿಗ್ತದೆ. ಅದರ ರೇಟ್ 2.50 ರೂಪಾಯಿ ಹಿಡಿದ್ರು ಒಂದು ಹೆಚ್ಚು ಕಡಿಮೆ 14,000-15,000 ಆಗ್ತದೆ. ಟೈಮ್ ಕನ್ಸಂಪ್ಷನ್ ಆಗ್ತದೆ, ಟೈಮ್ ಉಳಿತದೆ. ಆಮೇಲೆ ಸಾಯೋದಿಲ್ಲ, ಯಾವುದೇ ತರದ್ದು ಮಳೆ ಬಂದ್ರು ಸಾಯೋದಿಲ್ಲ, ಮಳೆ ಹೋದ್ರು ಬೋರ್ ನೀರು ಬಿಡಬಹುದು. ಆದ್ರೆ ಅದರಲ್ಲಿ ಏನಾಗ್ತದೆ, ರೈತರು ಅಕಸ್ಮಾತ್ ನಾವು ಏನಾದ್ರೂ ಮಾಡಿ ಬೀಜವನ್ನ ತುಳಿದ್ವಿ ಅಂತ ತಿಳ್ಕೊರಿ, ಮಳೆ ಬಂತಂತ ಹೇಳಿದ್ರೆ ಅದ್ ಬರೋದಿಲ್ಲ ಕಬ್ಬು, ಇವೆಲ್ಲ ಸಮಸ್ಯೆಗಳಾಗ್ತದೆ. ಆದ್ರೆ ನರ್ಸರಿಯಿಂದ ತಗೊಳ್ಳೋದ್ರಿಂದ ಅವ್ರಿಗೆ 1-3,000 ರೂಪಾಯಿ ಲಾಭನೂ ಆಗ್ತದೆ, ಅದೇ ರೀತಿ ಆರೋಗ್ಯ ಗಿಡನು ಸಿಗ್ತದೆ. ಆಮೇಲೆ ಈಗ ಖರ್ಚಿನಲ್ಲಿ ಕೂಡ ಸಾಕಷ್ಟು ಉಳಿತಾಯ ಆಗ್ತದೆ, ಆರೋಗ್ಯವಂತ ಗಿಡಗಳು ಕೂಡ ಸಿಗ್ತವೆ ಅಂತ ಹೇಳಿದ್ರಿ. ಒಂದು ಸಾರಿ ನರ್ಸರಿಯಿಂದ ತಗೊಂಡು ಹೋದ ಮೇಲೆ ಅವರ ಒಂದು ಅಭಿಪ್ರಾಯ ಹೇಗಿರ್ತದೆ, ಅಂದ್ರೆ ಅದು ಕೈ ಕೊಡ್ತು ಅಥವಾ ಒಳ್ಳೆ ಬಿತ್ತನೆ ಬೀಜ ಸಿಗ್ಲಿಲ್ಲ ಅಂತ ಅನ್ನುವಂತ ಒಂದು ಕೆಟ್ಟ ಅಭಿಪ್ರಾಯ ಇದೆಯಾ? ಇವತ್ತಿನ ಮಟ್ಟ ನಮ್ಮಲ್ಲಿ ಯಾವುದೂ ಕಂಪ್ಲೇಂಟ್ ಬರಲಿಲ್ಲ. ನಾವು ಖಾಲಿ ಇಲ್ಲಿ ಲೋಕಲ್ ಹಳಿಯಾಳ ತಾಲೂಕಿನಲ್ಲಿ ಅಷ್ಟೇ ಕೊಡುವುದಿಲ್ಲ, ಅದ್ ಬಿಟ್ಟು ನಾವು ಧಾರವಾಡ ಡಿಸ್ಟಿಕ್, ಆಮೇಲೆ ಹಾನಗಲ್ ಬಂಕಾಪುರ ಹಾವೇರಿ ಈ ಕಡೆ ಧಾರವಾಡ ಹುಬ್ಳಿ ಆಮೇಲೆ ಈ ಕಡೆ ಬೆಳಗಾವ್ ಮಠನು ಕಳಿಸಿದೀವಿ. ಆದ್ರೆ ಇವತ್ತಿನ ಮಟ್ಟ ಯಾವುದೇ ತರದ ಕಂಪ್ಲೇಂಟ್ ಬರಲಿಲ್ಲ. ಅದರ ಬದಲಿಗೆ ಪ್ರಶಂಸೆಗಳು ಬಂದಿದ್ದಾವೆ. ಏ ಯೋಗ್ಯ ರೀತಿಯಲ್ಲಿ ಬೀಜಗಳನ್ನು ಕೊಟ್ಟಿದ್ರಿ, ನಾವು ಈ ವರ್ಷ ಹೋದ ವರ್ಷ ನಾವು 2 ಎಕರೆಯನ್ನ ಮಾಡಿದ್ವಿ, ಈ ವರ್ಷ 4 ಎಕರೆ ಮಾಡೋದಿದೆ, ಮತ್ತ ನಮ್ಗೆ ಅಡ್ವಾನ್ಸ್ ಆಗಿ ಬೇಕಾದ್ರೆ ತಗೋರಿ, ಅದ್ರ ನಮ್ಗೆ ಬೀಜಗಳನ್ನ ಕೊಡ್ರಿ ಅಂತೇಳಿ ಈಗಾಗಲೇ ನಮ್ಗೆ ಫೋನ್ಗಳು ಸಾಕಷ್ಟು ಬಂದಿದ್ದಾವೆ. ಹೊಲವನ್ನ ಇನ್ನೂ ಹಸಿ ಮಾಡಿಕೊಂಡಿಲ್ಲ, ನಾವು ಹಸಿಯಾಗಿ ಮಾಡಿಕೊಂಡ್ರೆ ಮತ್ತ ಬರ್ತೀವಿ, ನಮ್ಗೆ ಒಟ್ಟು ಸಸಿ ಇಟ್ಟಿಡ್ರಿ, ಯಾವ ತಳಿ ಅಂತೇಳಿ ಮೊದಲು ಹೇಳಿರ್ತಾರ ಅವರು. ಅವ್ರು ಯಾವ ತಳಿ ಹೇಳ್ತಾರೋ ಅದೇ ತಳಿಯನ್ನ ನಾವು ಮಾಡ್ತೀವಿ, ಮತ್ತೆ ನಾವು ಕೂಡ ಕೆಲವೊಂದು ತಳಿಗಳನ್ನ ಸಜೆಷನ್ ಮಾಡ್ತೀವಿ. ವಾರ್ಷಿಕವಾಗಿ ಎಷ್ಟರ ಮಟ್ಟಿಗೆ ಎಷ್ಟು ಸಂಖ್ಯೆಯಲ್ಲಿ ನೀವು ಉತ್ಪಾದನೆ ಮಾಡ್ತೀರಿ ನರ್ಸರಿ ಗಿಡಗಳನ್ನ? ನಾವು 20 ಲಕ್ಷ ಮಟ್ಟ ಒಂದು ವರ್ಷದಲ್ಲಿ 20 ಲಕ್ಷ ಮಟ್ಟ ಮಾಡ್ತೀವಿ. ಈ ವರ್ಷ ಒಂದು 30-50 ಲಕ್ಷ ಮಟ್ಟ ಮಾಡುವಂತ ಟಾರ್ಗೆಟ್ ಅನ್ನ ಇಟ್ಟುಕೊಂಡಿದೀವಿ ನಾವು. ಮೊದಲೇ ನಿಮಗೆ ಬೇಡಿಕೆ ಬರ್ತದೆ ಇಷ್ಟು ಬೇಕು ಅಂತ ಹೇಳಿ? ಹೌದು, ಅದ ರೈತರು ಏನ್ ಮಾಡ್ತಾರೆ, ಅವರು ನಾವ್ ಇಷ್ಟ ಎಕರೆ ಹಚ್ಚಿತೀವಿ, ಯಾವ ಬೀಜವನ್ನ ಹಚ್ಚಬೇಕು ಅಂತೇಳಿ ನಮ್ಗೆ ಕೇಳ್ತಾರೆ. ಅವಾಗ ಒಂದು 4 ಎಕರೆ ಇದೆ ಅಂತ ಹೇಳಿದ್ರೆ, ನಾವು 1 ಎಕರೆಗೆ ನೋಡ್ರಿಪ್ಪ ಬನಿಯನ್ನ 4 ಪುಟ್ಟಿಗೆ ಬಿಡ್ರಿ, 2 ಪುಟ್ಟಿಗೆ ಒಂದೇ ಹಚ್ಚರಿ, ಫಸ್ಟ್ ಸ್ಟಾರ್ಟಿಂಗ್ ಹಚ್ಚಬೇಕಾದ್ರೆ ಬಹಳ ದೂರ ಕಾಣ್ತದ, ಆಮೇಲೆ ಅದ 45 ಒಂದ್ 90 ದಿನ ಆದ್ಮೇಲೆ ಅದ್ ಮತ್ತೆ ಪೂರ್ತಿ ಸೇರ್ಸ್ಕೊಂಡ್ ಬಿಡ್ತದ. ಹಿಂಗಾಗಿ ರೈತರು ಈಗ ಆಲ್ರೆಡಿ ನಮ್ಮನ್ನ ಫೋನ್ ಮಾಡಿ ಸಂಪರ್ಕದಲ್ಲಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇನ್ನೂ ನಮ್ ನರ್ಸರಿ ಬರೋದು ಇನ್ನೂ 1-10 ದಿನದಲ್ಲಿ ಟೋಟಲ್ ಆಗಿ ಬರ್ತದೆ. 1 ಲಕ್ಷ ಸಸಿಗಳು ಸದ್ಯಕ್ಕೆ ರೆಡಿ ಆದವು, ನಾಳೆನು ಕಳೆದ್ರು ಕೊಡಬಹುದು. ಅಂದ್ರೆ ಮಳೆಗಾಲದ ಕಾರಣದಿಂದಾಗಿ ಭೂಮಿಯನ್ನ ಹಸಿ ಮಾಡ್ಲಿಲ್ಲ ಅಂತ ಹೇಳಿ ರೈತರು ಸ್ವಲ್ಪ ವೇಟಿಂಗ್ ಅಲ್ಲಿ ಇಟ್ಟಿದೀವಿ ನಾವು, ಮತ್ತೆ ಅವರು ಸ್ವಲ್ಪ 8 ದಿನದ ಅಡ್ವಾನ್ಸ್ ಹೇಳಿದೀವಿ ನಾವು ಡೇಟ್. ಆಲ್ರೆಡಿ ಸಾಮಾನ್ಯವಾಗಿ ನರ್ಸರಿ ಚಟುವಟಿಕೆ ವರ್ಷ ಪೂರ್ತಿ ನಡೆಯುವಂತದ್ದು ಅಥವಾ ಕೆಲವು ತಿಂಗಳಿಗೆ ಸೀಮಿತವಾ? ಕೆಲವು ತಿಂಗಳುಗಳು ಮಾತ್ರ ಸೀಮಿತ ಇದೆ. ಯಾವ ತಿಂಗಳು? ಇದು ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗ್ತದ. ಅಂದ್ರೆ ಗೊಂಜಾಳ ತೆಗಿಬೇಕು ರೈತರು, ಇದು ಹಾರ್ವೆಸ್ಟಿಂಗ್ ಚಾಲು ಆಗ್ಬೇಕು, ಕಂಪನಿ ಕಬ್ಬು ಹೋಗ್ಬೇಕು, ಅವಾಗಿಂದ್ರೆ ಚಾಲು ಅಲ್ಲ. ನಾವು ಅಕ್ಟೋಬರ್ ಇಂದ ಸ್ಟಾರ್ಟ್ ಮಾಡಿರ್ತೀವಿ ಕಂಪನಿ ಚಾಲು ಆಗೋಕ್ಕಿಂತ ಒಂದು 15 ದಿನಕ್ಕಿಂತ ಮುಂಚೆನೆ ನಾವು ಅದನ್ನ ಚಾಲು ಮಾಡಿರ್ತೀವಿ. ಮಳೆಯನ್ನ ನೋಡಿ ಚಾಲು ಮಾಡಿರ್ತೀವಿ, ಮಳೆ ಸ್ವಲ್ಪ ಬಂದಾಗಿರ್ಬೇಕು. ಅಕ್ಟೋಬರ್ ಅಲ್ಲಿ ಆಲ್ಮೋಸ್ಟ್ ಮಳೆ ಬಂದಾಗಿರುತ್ತೆ, ಅಕ್ಟೋಬರ್ ಇಂದ ಚಾಲು ಮಾಡಿ ಏಪ್ರಿಲ್ ಮಟಾನು ಸ್ಟಾರ್ಟ್ ಇರ್ತದೆ ನಮ್ದು. ಒಟ್ಟಿನಲ್ಲಿ ಈ ನರ್ಸರಿ ನಿರ್ವಹಣೆಯಿಂದ ಲಾಭದಾಯಕ ಅಂತ ಅನಿಸ್ತದೆ ನಿಮಗೆ ಅಥವಾ ಖರ್ಚುದಾಯಕ ಅಂತ ಅನಿಸ್ತದೆ? ಹೇಗೆ ಲಾಭದಾಯಕ ಅನಿಸ್ತದೆ, ಅದನ್ನ ನರ್ಸರಿ ಮಾಡೋರು ರೈತರಿಗೆ ಒಂದು ಒಳ್ಳೆ ಇನ್ಕಮ್ ಇದೆ. ಬಹಳ ಸಂತೋಷ ನಾಗರಾಜ್ ಅರ್ಜುನ್ ಗೌಡ ಅವರೇ. ಕಬ್ಬಿನಲ್ಲಿ ನರ್ಸರಿ ನಿರ್ವಹಣೆಯ ಬಗ್ಗೆ ಕಳೆದ 4-6 ವರ್ಷಗಳಿಂದ ನೀವು ಮಾಡ್ಕೊಂಡು ಬಂದಿದ್ರಿ, ಅದರಲ್ಲೂ ಒಂದು ಗುಣಮಟ್ಟದ ಒಂದು ನರ್ಸರಿ ಬಿತ್ತನೆ ಬೀಜವನ್ನ ನೀವು ಕೊಡಬೇಕು ಇರುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕಬ್ಬಿನ ಗಿಡಗಳ ನರ್ಸರಿ ಅನುಭವ. ಈ ವಿಷಯವಾಗಿ ಹಳಿಯಾಳ ಮೂರ್ಖವಾಡದ ನಾಗರಾಜ್ ಅರ್ಜುನ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಜೇನುತುಪ್ಪ ಮತ್ತು ಜಾಲ್ಚೀನಿ ಇವೆರಡರ ಸಂಯೋಗದಿಂದ ಅನೇಕ ಔಷಧಿಯ ಉಪಯೋಗವನ್ನು ಪಡೆಯಬಹುದು. ನಮ್ಮ ಭಾರತೀಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಜೇನುತುಪ್ಪಕ್ಕೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ಸಂಶೋಧನೆಗಳು ಕೂಡ ಹಲವಾರು ತೊಂದರೆ, ಸಮಸ್ಯೆ, ರೋಗಗಳಿಗೆ ಜೇನುತುಪ್ಪವು ಉತ್ತಮವಾದಂತಹ ಔಷಧಿ ಎನ್ನುವುದಾಗಿ ರುಜುವಾತುಪಡಿಸಿದೆ. ಜೇನುತುಪ್ಪವು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಮ್ಮ ಸಮಸ್ಯೆಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಜೇನುತುಪ್ಪ ಹಾಗೂ ದಾಲ್ಚಿನಿ ಪುಡಿಯನ್ನು ಸ್ವಲ್ಪ ಬಿಸಿನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ತುರುಕಿ ಇರುವಲ್ಲಿ ಹಚ್ಚಿದರೆ ಸಮಸ್ಯೆ ನಿವಾರಣೆ ಆಗ್ತದೆ. ಈ ಮಿಶ್ರಣವನ್ನು ಯಾವ ಭಾಗದಲ್ಲಿ ನೋವಿದೆಯೋ ಅಲ್ಲಿ 15 ನಿಮಿಷ ಹಚ್ಚಿಡುವುದರಿಂದ ನೋವು ನಿವಾರಣೆಯಾಗ್ತದೆ. ಸಂಧಿವಾತ ಇರುವವರು 1 ಲೋಟ ಉಗುರು ಬಿಸಿನೀರಿಗೆ 2 ಚಮಚ ಜೇನುತುಪ್ಪ ಮತ್ತು ದಾಲ್ಚಿನಿ ಪುಡಿಯನ್ನು ಹಾಕಿ ಸೇವಿಸುವಂತಹದ್ದು ಒಳ್ಳೆಯದು. ಪ್ರತಿನಿತ್ಯ ಇದನ್ನು ಸೇವಿಸ್ತಾ ಬಂದಲ್ಲಿ ಕ್ರೋನಿಕ್ ಆರ್ಥ್ರೈಟಿಸ್ ಅನ್ನು ಕೂಡ ಹತೋಟಿ ಮಾಡಬಹುದು. 2 ಚಮಚ ದಾಲ್ಚಿನಿ ಪುಡಿ ಮತ್ತು 1 ಚಮಚ ಜೇನುತುಪ್ಪವನ್ನು 1 ಲೋಟ ಹೂ ಬಿಸಿ ನೀರಿಗೆ ಹಾಕಿ ಕುಡಿಯುವುದರಿಂದ ಮೂತ್ರಕೋಶ, ಮೂತ್ರದ್ವಾರದಲ್ಲಿ ಸೋಂಕು ಉಂಟಾದರೆ ಹತೋಟಿಗೆ ಬರುತ್ತದೆ. ತಕ್ಷಣದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಹಲ್ಲು ನೋವು ನಿವಾರಣೆಗಾಗಿ 1 ಚಮಚ ದಾಲ್ಚಿನಿ ಪುಡಿ ಮತ್ತು 1 ಚಮಚ ಜೇನುತುಪ್ಪವನ್ನು ಹಚ್ಚಬೇಕು. ದಿನಕ್ಕೆ 3 ಸಲ ಮಾಡಿದರೆ ನೋವು ನಿವಾರಣೆಯಾಗ್ತದೆ. 2 ಚಮಚ ಜೇನುತುಪ್ಪ, 1 ಚಮಚ ದಾಲ್ಚಿನಿ ಪುಡಿಯನ್ನು ಚಹಾದಲ್ಲಿ ಸೇರಿಸಿ ಸೇವಿಸಿದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ. ಇದನ್ನ ದಿವಸಕ್ಕೆ 3 ಬಾರಿ ಸೇವಿಸಬೇಕು. ದಿನಕ್ಕೆ 3 ಬಾರಿ 1 ಚಮಚ ಜೇನುತುಪ್ಪಕ್ಕೆ 1/2 ಚಮಚ ದಾಲ್ಚೀನಿ ಪುಡಿಯನ್ನ ಸೇರಿಸಿ ಸೇವಿಸಿದರೆ ಸಾಮಾನ್ಯ ಶೀತ ಪದೇ ಪದೇ ಕಂಡುಬರುತ್ತಿದ್ದಲ್ಲಿ ಕಡಿಮೆ ಆಗ್ತದೆ. ಇದು ಕಫ ಮತ್ತು ಸೈನಸ್ ಸಮಸ್ಯೆ ಇದ್ರೂ ಕೂಡ ಗುಣ ಮಾಡುವುದಕ್ಕೆ ಸಹಕಾರಿ. ಹಾಗೆಯೇ ಲೈಂಗಿಕ ನಿರಾಸಕ್ತಿಯ ಸಮಸ್ಯೆ ಮತ್ತು ಬಂಜೆತನದ ಸಮಸ್ಯೆ ನಿವಾರಣೆಗೆ ಜೇನುತುಪ್ಪವು ಬಹಳ ಸಹಕಾರಿ. ಪ್ರತಿನಿತ್ಯ ರಾತ್ರಿ ಮಲಗುವ ಮುಂಚೆ 2 ಚಮಚ ಜೇನುತುಪ್ಪವನ್ನು ಸೇವಿಸುತ್ತಾ ಬಂದಲ್ಲಿ ಸಮಸ್ಯೆಯ ನಿವಾರಣೆಗೆ ಸಹಕಾರಿಯಾಗುತ್ತದೆ. ಜೇನುತುಪ್ಪದ ಜೊತೆ ದಾಲ್ಚೀನಿ ಪುಡಿಯನ್ನು ಸೇವಿಸಿದರೆ ಹೊಟ್ಟೆಯ ನೋವು ನಿವಾರಣೆ ಆಗ್ತದೆ. ಅಲ್ಸರ್ ಇದ್ದಲ್ಲಿ ಬುಡ ಸಮೇತ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಹಾಗೆ ಗ್ಯಾಸ್ಟ್ರಿಕ್ ತೊಂದರೆ ಇದ್ರೂ ಕೂಡ ನಿವಾರಣೆಗೆ ಒಳ್ಳೆಯದು. ಅಜೀರ್ಣ ಸಮಸ್ಯೆಯೂ ಕೂಡ ಕಡಿಮೆಯಾಗ್ತದೆ. ಪ್ರತಿನಿತ್ಯ ಜೇನುತುಪ್ಪ ಹಾಗೂ ದಾಲ್ಚೀನಿಯ ಬಳಕೆಯು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಗೊಳಿಸುತ್ತದೆ, ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳಿಂದ ರಕ್ಷಿಸುತ್ತದೆ. ಅದರಲ್ಲಿಯೂ ಜೇನುತುಪ್ಪವು ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ಗಳನ್ನು ಮತ್ತು ಕಬ್ಬಿಣ ಅಂಶವನ್ನು ಹೊಂದಿದೆ. ಹೃದಯದ ಆರೋಗ್ಯ ರಕ್ಷಣೆಯ ಕಾರ್ಯದಲ್ಲಿ ಜೇನುತುಪ್ಪ ಮತ್ತು ದಾಲ್ಚೀನಿಯ ಮಿಶ್ರದ ಸೇವನೆ ಬಹಳ ಅನುಕೂಲಕಾರಿ. ಹೃದಯಾಘಾತ ಸಂಭವನೀಯತೆಯನ್ನು ಇದು ಕಡಿಮೆ ಮಾಡುತ್ತದೆ. 1 ಬಾರಿ ಹೃದಯಾಘಾತ ಆಗಿದ್ರೂ ಕೂಡ 2 ಬಾರಿ ಆಗದ ಹಾಗೆ ರಕ್ಷಿಸುತ್ತದೆ. ರಕ್ತನಾಳಗಳನ್ನು ಶುದ್ಧಿಗೊಳಿಸುತ್ತದೆ. ಸ್ಪೇನ್ನ ವಿಜ್ಞಾನಿಗಳು ಜೇನುತುಪ್ಪವನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಮೈಕೈ ನೋವು, ನೆಗಡಿ, ಜ್ವರಗಳಿಂದ ಕೂಡಿದ ವೈರಸ್ ರೋಗವಾದ ಇನ್ಫ್ಲೂಯೆನ್ಸಾಕ್ಕೆ ಕಾರಣವಾದ ವೈರಸ್ ಸಾಯುತ್ತದೆ ಎನ್ನುವುದಾಗಿ ಸಾಬೀತುಪಡಿಸಿದ್ದಾರೆ. ಆಯುಸ್ಸು ವೃದ್ಧಿಗೆ, ವಯಸ್ಸಾಗುವುದನ್ನು ನಿಧಾನಗೊಳಿಸಲು ಜೇನುತುಪ್ಪ ಮತ್ತು ದಾಲ್ಚೀನಿ ಪುಡಿಯ ಮಿಶ್ರಣದ ಸೇವನೆ ಸಹಕಾರಿ. ಜೇನು ಚಕ್ಕೆ ಜೋಡಿಯು ಮೊಡವೆ ನಿವಾರಣೆಗೆ, ಚರ್ಮದ ರಕ್ಷಣೆಗೆ, ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ, ಹೀಗೆ ಅನೇಕ ತೊಂದರೆಗಳಿಗೆ, ರೋಗಗಳ ನಿರ್ವಹಣೆಗೆ ಸಹಕಾರಿಯಾಗಿದೆ. ಹಾಗೆ ಆರೋಗ್ಯ ವೃದ್ಧಿಗೂ ಕೂಡ ಇದು ಪರಿಣಾಮಕಾರಿಯಾಗಿದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಈಗ ಕೇಳಿ ಆರೋಗ್ಯ ಮಾಹಿತಿ. ಮೈಗ್ರೇನ್ ಎನ್ನುವಂತಹದ್ದು ಮನುಷ್ಯರನ್ನು ಕಾಡುವಂತಹ ಒಂದು ತಲೆನೋವಿನ ವಿಚಾರ. ಪದೇ ಪದೇ ತಲೆನೋವು ಮರುಕಳಿಸುವಂತಹದ್ದು. ಇದು ತೀವ್ರಗೊಂಡಾಗ ವಾಕರಿಕೆ, ವಾಂತಿ, ಬೆಳಕು ಮತ್ತು ಶಬ್ದಕ್ಕೆ ಹೆಚ್ಚು ಸಂವೇದನೆಗೊಳ್ಳುವುದು, ಈ ಎಲ್ಲ ಸಮಸ್ಯೆಗಳು ಶುರುವಾಗ್ತವೆ. ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವುದು ಕೂಡ ಕಷ್ಟವಾಗ್ತದೆ. ಮಾನಸಿಕ ಕಿರಿಕಿರಿಯಾಗಿ ಉದ್ವೇಗಗೊಳ್ಳುವುದು, ಸಿಟ್ಟಾಗುವ ಸ್ವಭಾವವು ಕ್ರಮೇಣ ಜೊತೆಯಾಗ್ತದೆ. ಮಳೆ ಮತ್ತು ಚಳಿಗಾಲದಲ್ಲಿ ಮೈಗ್ರೇನ್ನ ಸಮಸ್ಯೆ ಹೆಚ್ಚಾಗಿ ಕಾಡುವಂತಹದ್ದು. ಒಂದು ಅಂದಾಜಿನ ಪ್ರಕಾರ ಜೀವನದಲ್ಲಿ ಬಹುವರ್ಷಗಳ ಕಾಲ ಕಾಡುವ ಅಸ್ವಸ್ಥತೆಗಳ ಪಟ್ಟಿಯಲ್ಲಿ ಮೈಗ್ರೇನ್ಗೆ 7ನೇ ಸ್ಥಾನ. ಸಾಮಾನ್ಯವಾಗಿ ಇದು 20-30 ವಯಸ್ಸಿನಲ್ಲಿ ಶುರುವಾಗ್ತದೆ, ಗರಿಷ್ಠ ತೊಂದರೆಯನ್ನು ನೀಡುತ್ತದೆ. ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿರುತ್ತದೆ. ಮೈಗ್ರೇನ್ ಸಮಸ್ಯೆ ಇರುವವರಲ್ಲಿ ದೃಷ್ಟಿ ಮಂಜಾದಂತೆ ಅನಿಸಬಹುದು, ಕಣ್ಣುಗಳ ಮಧ್ಯೆ ಪ್ರಭಾವಳಿ ಸುತ್ತುತ್ತಿರುವ ಹಾಗೆ ಭಾಸವಾಗ್ತದೆ, ಬೇರೆ ಬೇರೆ ರೀತಿಯ ಬೆಳಕಿನ ಬಿಂಬಗಳು ಕಣ್ಣಿನಲ್ಲಿ ಕಾಣಿಸಿಕೊಳ್ಳಬಹುದು, ಕೆಲವರಿಗೆ ತಾತ್ಕಾಲಿಕ ಕುರುಡುತನವೂ ಬರಬಹುದು, ದೃಷ್ಟಿ ಮಬ್ಬಾಗಬಹುದು. ಇವೆಲ್ಲ ಪ್ರಕ್ರಿಯೆಗಳಿಂದ ತಲೆಯಲ್ಲಿ ಏನೋ ಹಿಂಸೆ ಶುರುವಾಗ್ತದೆ, ಹಸಿವು ಹೆಚ್ಚಾಗ್ತದೆ, ಪದೇ ಪದೇ ಮೂತ್ರ ಹೋಗ್ತದೆ, ಶರೀರದ ಆಯಾಸ ಹೆಚ್ಚಾಗ್ತದೆ. ವಾತಾವರಣದಲ್ಲಿ ಚಳಿ, ಗಾಳಿ, ಮಳೆ ಇದ್ರಂತೂ ಈ ರೋಗದ ಪ್ರವೇಶ ಸುಲಭವಾಗ್ತದೆ. ಮೈಗ್ರೇನ್ ಎನ್ನುವಂತಹದ್ದು ಬೇರೆ ಬೇರೆ ರೋಗಗಳಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನು ತೋರಿಸಬಹುದು. ಮೈಗ್ರೇನ್ ತಡೆಗಟ್ಟುವುದಕ್ಕೆ ಏನು ಮಾಡಬಹುದು? ತಿಂಗಳಲ್ಲಿ 3-4 ತಲೆನೋವು ಕಾಣಿಸಿಕೊಂಡಾಗ ರೋಗ ನಿರೋಧಕ ಔಷಧಿಗಳನ್ನು ಬಳಸಿದಲ್ಲಿ ಮೈಗ್ರೇನ್ ಅನ್ನು ತಡೆಗಟ್ಟಬಹುದು. ಎಲ್ಲ ಮೈಗ್ರೇನ್ ರೋಗಿಗಳಿಗೂ ಅವರ ತಲೆನೋವಿನ ಸಮಸ್ಯೆಗೆ ಕಾರಣವಾಗುವ ಅಂಶಗಳಿರುತ್ತವೆ. ಆ ನಿರ್ದಿಷ್ಟ ಕಾರಣಗಳನ್ನು ಪತ್ತೆ ಹಚ್ಚಿಕೊಂಡು ಅವುಗಳನ್ನು ನಿಯಂತ್ರಿಸುವುದರಿಂದ ಮೈಗ್ರೇನ್ ಅನ್ನು ತಡೆಗಟ್ಟಬಹುದು. ದೇಹದಲ್ಲಿ ನೀರಿನ ಅಂಶವು ಕಡಿಮೆಯಾಗುವುದರಿಂದ ಹಲವಾರು ಸಮಸ್ಯೆಗಳು ಸಂಭವಿಸಬಹುದು. ಇದರಲ್ಲಿ ಮೈಗ್ರೇನ್ ಕೂಡ ಒಂದು. ಹೆಚ್ಚು ಹೆಚ್ಚು ನೀರನ್ನು ಕುಡಿಯುವುದು ಒಳ್ಳೆಯದು. ನಿಯಮಿತವಾಗಿ ಹಾಗೂ ಉತ್ತಮ ಗುಣಮಟ್ಟದ ನಿದ್ರೆಯನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ನಿದ್ರೆಯನ್ನು ಮಾಡುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಕೂಡ ಇನ್ನೊಂದು ಪರಿಹಾರ ಮಾರ್ಗ. ತಲೆನೋವು ಕಾಣಿಸಿಕೊಂಡ ಕೂಡಲೇ ವೈದ್ಯರ ಸೂಚನೆ ಇಲ್ಲದೆ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬಾರದು. ಒತ್ತಡವನ್ನು ಆದಷ್ಟು ನಿಯಂತ್ರಿಸಿಕೊಳ್ಳಬೇಕು. ಯೋಗ, ದೀರ್ಘ ಉಸಿರಾಟ ಕ್ರಮ, ಧ್ಯಾನವನ್ನು ಮಾಡುವಂತಹದ್ದು ಮೈಗ್ರೇನ್ ನಿಭಾಯಿಸುವಲ್ಲಿ ಸಹಕರಿಸುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳು ಎದುರಿಸುವಂತಹ ಇನ್ನೊಂದು ಪ್ರಮುಖವಾದಂತಹ ಸಮಸ್ಯೆ ಮೂತ್ರವನ್ನ ತಡೆಹಿಡಿಯುವಂತಹದ್ದು. ಹೆಚ್ಚು ನೀರನ್ನ ಕುಡಿದ್ರೆ ತರಗತಿ ನಡೀತಾ ಇದ್ದಾಗಲೇ ಮೂತ್ರ ಬರುತ್ತದೆ ಎನ್ನುವಂತಹದ್ದು ವಿದ್ಯಾರ್ಥಿಗಳ ಸಮಸ್ಯೆ. ಈ ಕಾರಣದಿಂದಾಗಿ 80% ವಿದ್ಯಾರ್ಥಿಗಳು ಕಡಿಮೆ ನೀರನ್ನ ಕುಡಿದು ಶಾಲೆಗೆ ಹೋಗುವುದಿದೆ. ಶಾಲಾವಧಿಯಲ್ಲಿ ಬಹುತೇಕ ಮಕ್ಕಳು ಶೌಚಾಲಯಕ್ಕೆ ಹೋಗುವುದನ್ನೇ ಮುಂದೂಡುವುದಿದೆ. ಅಷ್ಟೇ ಅಲ್ಲ, ಕೆಲವು ಶಾಲೆಗಳಲ್ಲಿನ ಶುಚಿ ಇಲ್ಲದ ಶೌಚಾಲಯದಲ್ಲಿ ಮೂತ್ರ ವಿಸರ್ಜಿಸುವುದಕ್ಕೂ ಮಕ್ಕಳು ಬಯಸುವುದಿಲ್ಲ. ಅಲ್ಲದೆ ತರಗತಿಯಲ್ಲೇ ಮೂತ್ರ ವಿಸರ್ಜಿಸುವ ಅವಮಾನಕರ ಸಂಗತಿಯು ಕೆಲವೊಮ್ಮೆ ನಡೆಯುವುದಿದೆ. ಮೂತ್ರ ಹಿಡಿದಿಟ್ಟುಕೊಳ್ಳುವುದರಿಂದ ಗಂಭೀರ ಸಮಸ್ಯೆಗಳು ಎದುರಾಗಬಹುದು. ಮೂತ್ರನಾಳದಲ್ಲಿ ಬ್ಯಾಕ್ಟೀರಿಯಾ ಸೋಂಕು ತಗಲಬಹುದು. ಕೀಟಾಣುಗಳು ದೀರ್ಘಾವಧಿಯವರೆಗೆ ಮೂತ್ರಕೋಶದಲ್ಲಿ ಕುಳಿತುಕೊಳ್ಳುವುದರಿಂದ ಈ ಸಮಸ್ಯೆ ಉಂಟಾಗುತ್ತದೆ. ಕ್ರಮೇಣ ಸೋಂಕು ಕಿಡ್ನಿಗೂ ಕೂಡ ತಲುಪಬಹುದು. ಇನ್ನಷ್ಟು ಗಂಭೀರ ಸಮಸ್ಯೆಗೂ ಕಾರಣವಾಗಬಹುದು. ಇಂತಹ ಮಕ್ಕಳು ಮಾನಸಿಕ ಸಮಸ್ಯೆ ಅಥವಾ ವರ್ತನಾ ತೊಂದರೆಗಳನ್ನು ಅನುಭವಿಸಬಹುದು. ವಿಸರ್ಜನೆಯ ವೇಳೆ ಮೂತ್ರನಾಳದ ಸಂಕೋಚನೆ ಉಂಟಾಗುತ್ತದೆ. ಸಾಮಾನ್ಯವಾಗಿ ಮಕ್ಕಳು ಕೊಳಕು ಶೌಚಾಲಯಗಳಿಗೆ ಹೋಗುವುದಕ್ಕೆ ಬಯಸುವುದಿಲ್ಲ. ಪ್ರತಿ 2-3 ಗಂಟೆಗಳಿಗೆ ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಮೂತ್ರ ವಿಸರ್ಜನೆಗೆ ತೆರಳುವುದಕ್ಕೆ ಪ್ರೋತ್ಸಾಹಿಸಬೇಕು. ಇದರಿಂದ ಆಗಾಗ್ಗೆ ಶೌಚಾಲಯಕ್ಕೆ ತೆರಳುವ ಅಭ್ಯಾಸ ಬೆಳೀತದೆ. ಇಲ್ಲದಿದ್ರೆ ವೈದ್ಯರನ್ನ ಕಾಣುವಂತಹದ್ದು ಒಳ್ಳೆಯದು. ಮಗು 5-10 ವರ್ಷಗಳವರೆಗೆ ಮೂತ್ರ ವಿಸರ್ಜನೆಯನ್ನು ತಡೆದುಕೊಳ್ಳುವಂತಹ ಅಭ್ಯಾಸವನ್ನು ಇಟ್ಟುಕೊಂಡಿದ್ರೆ ಕಿಡ್ನಿ ವೈಫಲ್ಯಕ್ಕೂ ಕಾರಣವಾಗಬಹುದು. ಈ ವಿಚಾರದಲ್ಲಿ ಪೋಷಕರು, ಶಿಕ್ಷಕರು ಮಕ್ಕಳ ಬಗ್ಗೆ ಕಾಳಜಿ ವಹಿಸುವಂತಹದ್ದು ಒಳ್ಳೆಯದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ ಗಣಪತಿ ಹೆಗಡೆ ಹಾಗೂ ಸಂಗ್ರಹದಿಂದ ಸಂಪ್ರದಾಯದ ಪದಗಳು ಕೇಳಿ ಮದುಮಗಳು ಹೊಸ್ತಿಲೊಳಗೆ ಬರುವ ಹಾಡು. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಜನ ಜನ ಗಜ್ಜಯನಾದದಲ್ಲಿ ವಾದ್ಯ ಘೋಷದಾರ ಬಸದಲ್ಲಿ ನಲಿಯುತ ಬಂದಳು ಹರುಷದಲ್ಲಿ. ನಡುಮನೆಯೊಳು ಕನಕವ ಚೆಲ್ಲುತ್ತಲಿ ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ವೇದ ಮಂತ್ರವ ಪಠಿಸುತ್ತಿರೆ ವೇಳೆ ಮುಹೂರ್ತವ ನೋಡುತ್ತಲಿ. ವೇದ ಮಂತ್ರವ ಪಠಿಸುತ್ತಿರೆ ವೇಳೆ ಮುಹೂರ್ತವ ನೋಡುತ್ತಲಿ. ಶುಭ ಸಮಯ ಬಂದಿರಲು ಬಂದಳು ಬಾಗಿಲ ದಾಟುತ್ತಲಿ. ಶುಭ ಸಮಯ ಬಂದಿರಲು ಬಂದಳು ಬಾಗಿಲ ದಾಟುತ್ತಲಿ. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಮಲ್ಲಿಗೆ ಮಾಲೆಯ ಸರಗಳನ್ನು ಮುಡಿಗೆ ಮುಡಿದ ಮಂಗಳೆಯು. ಮಲ್ಲಿಗೆ ಮಾಲೆಯ ಸರಗಳನ್ನು ಮುಡಿಗೆ ಮುಡಿದ ಮಂಗಳೆಯು. ಚೆಲ್ವೆಯುತಾನತಿ ಹರುಷದಲ್ಲಿ ಉಲ್ಲಾಸದ ಮುಖ ಕಮಲದಲ್ಲಿ. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಉತ್ತಮ ವೇಳೆಯ ನೋಡುತ್ತಲಿ ಹೊಸ್ತಿಲ ಪೂಜೆಯ ಗೈಯುತ್ತಲಿ. ಉತ್ತಮ ವೇಳೆಯ ನೋಡುತ್ತಲಿ ಹೊಸ್ತಿ ಹಸ್ತಿಲ ಪೂಜೆಯ ಗೈಯುತ್ತಲೀ ಬಂಧುಗಳ ಒಡಗೂಡಿ ಬಂದಳು ಬಾಗಿಲ ದಾಟುತ್ತಲೀ ಬಂಧುಗಳ ಒಡಗೂಡಿ ಬಂದಳು ಬಾಗಿಲ ದಾಟುತ್ತಲೀ ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ ಎಡಬಲದೊಳು ಜ್ಯೋತಿಯು ಬೆಳಗುತ್ತಿರೆ ನಡುಮನೆಯೊಳು ಪ್ರವೇಶಿಸುತ್ತ ಎಡಬಲದೊಳು ಜ್ಯೋತಿಯು ಬೆಳಗುತ್ತಿರೆ ನಡುಮನೆಯೊಳು ಪ್ರವೇಶಿಸುತ್ತ ಸಂತಸವಾಹಾರೈಸುತ್ತಲಿ ಸಂಭ್ರಮ ಮನೆಯೊಳು ತುಂಬುತ್ತಲಿ ಸಂತಸವಾಹಾರೈಸುತ್ತಲಿ ಸಂಭ್ರಮ ಮನೆಯೊಳು ತುಂಬುತ್ತಲಿ ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ ಕಡಲೆ ಹೊನ್ನನು ಬೀರುತ್ತಲಿ ಸಡಗರದೊಳು ಸಿದ್ದೆಯ ಚಲ್ಲುತ್ತಲಿ ಕಡಲೆ ಹೊನ್ನನು ಬೀರುತ್ತಲಿ ಸಡಗರದೊಳು ಸಿದ್ದೆಯ ಚಲ್ಲುತ್ತಲಿ ಬಡು ನಡು ಬಳುಕಿ ಬಾಗುತ್ತಲಿ ಬಂದಳು ದೇವರ ಮಂದಿರದಿ ಬಡು ನಡು ಬಳುಕಿ ಬಾಗುತ್ತಲಿ ಬಂದಳು ದೇವರ ಮಂದಿರದಿ ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ ಗುರು ಹಿರಿಯರ ಆಶೀರ್ವಾದ ಅನುಗಾಲವು ಇರಲೆಂದೆನುತ್ತಾ ಗುರು ಹಿರಿಯರ ಆಶೀರ್ವಾದ ಅನುಗಾಲವು ಇರಲೆಂದೆನುತ್ತಾ ಸ್ಮರಿಸುತ್ತಲಿ ಶ್ರೀಹರಿಯ ಪತಿ ಜೊತೆಯಲಿ ಬಾಳಲಿ ಸುಖವಾಗಿ ಪತಿ ಜೊತೆಯಲಿ ಬಾಳಲಿ ಸುಖವಾಗಿ. ಈಗ ಕೇಳಿ ನಂದಿ ಹಾಡು. ಶ್ರೀ ಗಣಪತಿಯನೇ ಭಜಿಸಿ ಶಾರದಾಂಬೆಗೆ ವಂದಿಸುತ್ತ ಶಾರದಾಂಬೆಗೆ ವಂದಿಸುತ್ತ ಶ್ರೀ ಗುರುವರನನು ಧ್ಯಾನಿಸಿ ನಿರತದೆ ಶ್ರೀ ರಘುರಾಮರ ಮಂಗಳೋತ್ಸವದ ಪರಮ ಪಾವನವಾದ ಪದನ ಪೇಳುವೆ ನಿಗ ಹರುಷಾದಿ ಹರಿಯ ಸ್ಮರಿಸುತ್ತ ದಶರಥ ನದಿ ಕಾಸಂಭ್ರಮದಿ ತಳಿರು ತೋರಣ ರಚಿಸುತ್ತಲಿ ತಳಿರು ತೋರಣ ರಚಿಸುತ್ತಲಿ ಕರೆಸಿದ ತನ್ನ ಬಂಧುಗಳ ಗುರುಗಳ ಸತಿಯರೊಳ್ಪೇಳಿದ ಅತಿ ವಿನಯದಲ್ಲಿ ಊರು ಕೇರಿಯೊಳು ಒಬ್ಬೊಬ್ಬರ ಬಿಡದಂತೆ ಆಮಂತ್ರಣ ನೀಡಿ ಕರೆಯಿರಿ ನಾರಿಮಣಿಯರು ಸಂತಸದಿ ಕಾಲಶಗನ್ನಡಿಯನೇ ಪಿಡಿದು ಕಾಲಶಗನ್ನಡಿಯನೇ ಪಿಡಿದು ಊರು ಕೆರಿಯ ಕರೆಯುತ ಸಂಭ್ರಮದಿ ಭೂರಿ ವೈಭವದೊಳು ಮಿಂದು ಮಡಿಯುಟ್ಟು ನಾಂದಿ ಕರ್ಮಾಂಗಕ್ಕೆ ಸಕಲ ಸಿದ್ಧತೆಗಳ ನೇಮದಿಂದೀಗ ಅಣಿ ಮಾಡಿ ಮಿಂದು ದೇವಾಂಗವ ನೋಟು ಸಂಭ್ರಮದೊಳು ಅಣಿಗೊಳುತ್ತ ಸಂಭ್ರಮದೊಳು ಅಣಿಗೊಳುತ್ತ ಬಂದ ತಿಥಿಗಳಿಗೆ ಮನ್ನಿಸುತ್ತಾಗ ತ್ರಿಸಿಗೆಯ ನೀಡಿ ಸತ್ಕರಿಸೆಂದೆನುತ್ತ ಸಕಲ ಸಿದ್ಧತೆಯಿಂದ ಶೋಭಿಸುತ್ತಿರಲಾಗ ನಾಂದಿ ಕಾರ್ಯವನೇ ತೊಡಗಿದ ಕುಲಪುರೋಹಿತರಾಗಲ ಬಂದು ಮಂಡಲಗಳ ರಚಿಸಿದರೆ ಮಂಡಲಗಳ ರಚಿಸಿದರೆ ಕಲಶದೊಡ್ದೇವನ ಆವಾಹಿಸುತ್ತ ದರ್ಭೆ ಸಮೀದವನಿಟ್ಟು ಮಂತ್ರಿಸುತ್ತ ಸದಮಲಾತ್ಮಕನನು ಧ್ಯಾನಿಸಿ ಪೂಜಿಸಿ ವಿಧಿಯಿಂದ ನಾಂದಿಯ ಸಗಿದ ದಶರಥನ ರಾಮನೇ ಜಗೋಲಿಯೋ ರತ್ನಗಂಬಳಿ ಹಾಸಿದರೆ ರತ್ನಗಂಬಳಿ ಹಾಸಿದರೆ